ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಮೀಸಲಾತಿ ಜಾರಿಯಲ್ಲಿ ಕಾನೂನು ಗೊಂದಲವಿಲ್ಲ, ಮುಖ್ಯಮಂತ್ರಿ. ವೈಮಾನಿಕ ಪರೀಕ್ಷಾ ಸಂಸ್ಥೆಯ ಮುಖ್ಯಸ್ಥರಾಗಿ ಏರ್ ಕಮೋಡರ್ ತೇಜ್ಪಾಲ್ ಸಿಂಗ್ ಅಧಿಕಾರ ಸ್ವೀಕಾರ. ರಾಜ್ಯಾದ್ಯಂತ ಅಮರಶಿಲ್ಪಿ ಜಕಣಾಚಾರಿ ಜಯಂತಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ರಾಜ್ಯದಲ್ಲಿ 18 ಲಕ್ಷ ಮನೆಗಳ ನಿರ್ಮಾಣದ ಗುರಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮ. ಇದು ಆಕಾಶವಾಣಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನೀವು ಹೈನು ರಾಸುಗಳಲ್ಲಿ ಹಾಲಿನ ಇಳುವರಿ ಹೆಚ್ಚಿಸುವುದು ಮತ್ತು ಆರೋಗ್ಯ ಪಾಲನೆಗೆ ಅನುಸರಿಸಬೇಕಾಗಿರುವಂತಹ ಕ್ರಮಗಳನ್ನು ಕುರಿತು ಪಶು ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಎಸ್ಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳ್ತೀರಿ. ನಂತರ ಹವಾಮಾನ ಆಧಾರಿತ ಕೃಷಿ ಸಲಹೆಗಳಿವೆ ಹಾಗೂ ದೇವದುರ್ಗ ತಾಲೂಕಿನ ಅಡಕಲ್ಗುಡ್ಡ ಗ್ರಾಮದ ತಿಮ್ಮಪ್ಪ ಮತ್ತು ಸಂಗಡಗರಿಂದ ಭಜನಾ ಪದಗಳನ್ನು ಇಂದಿನ ಕೃಷಿ ರಂಗದಲ್ಲಿ ಕೇಳಲಿದ್ದೀರಿ. ಮೊದಲಿಗೆ ಹೈನು ರಾಸುಗಳಲ್ಲಿ ಹಾಲಿನ ಇಳುವರಿ ಹೆಚ್ಚಿಸಲಿಕ್ಕೆ ಇರುವಂತಹ ಹಾಗೂ ಆರೋಗ್ಯ ಪಾಲನೆಗೆ ಅನುಸರಿಸಬೇಕಾಗಿರುವಂತಹ ಕ್ರಮಗಳನ್ನು ಕುರಿತು ಪಶು ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಎಸ್ಎಸ್ ಪಾಟೀಲ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನೂರು ಹಸುಗಳಲ್ಲಿ ಹಾಲಿನ ಒಂದು ಇಳುವರಿಯನ್ನ ಹೆಚ್ಚಿಸಬೇಕಾದ್ರೆ ಮತ್ತೆ ಜೊತೆಗೆ ಹೈನೂರು ಹಸುಗಳ ಒಂದು ಆರೋಗ್ಯವಾಗಿ ಇಡಬೇಕಾದ್ರೆ ರೈತ ಬಾಂಧವರು ಅಥವಾ ಹೈನುಗಾರಿಕೆಯಲ್ಲಿ ತೊಡಗಿದಂತ ರೈತರು ಏನೆಲ್ಲ ಒಂದು ಕ್ರಮಗಳನ್ನ ಎಚ್ಚರಿಕೆಗಳನ್ನ ಅಥವಾ ಕಾಳಜಿಯನ್ನ ತಗೋಬೇಕಾಗತ್ತಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಪಶುವೈದ್ಯ ಸೇವಾ ಇಲಾಖೆಯ ಮುಖ್ಯ ಪಶುವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಇದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂತ. ನಮಸ್ಕಾರ ಡಾಕ್ಟರ್ ಪಾಟೀಲ್ ರೀ. ನಮಸ್ಕಾರ. ಮೊದಲನೇದಾಗಿ ಹೇಳಿ, ಈಗ ಮುಖ್ಯವಾಗಿ ಇತ್ತೀಚೆಗೆ ಸಾಕಷ್ಟು ಜನ ರಾಯಚೂರು ಜಿಲ್ಲೆಯಲ್ಲಿ ಹೈನುಗಾರಿಕೆಗೆ ಬರ್ತಾ ಇದ್ದಾರೆ. ರೈತರು ಎಮ್ಮೆ ಸಾಕಾಣಿಕೆ ಮತ್ತು ಆಕಳು ಸಾಕಾಣಿಕೆಯನ್ನು ಮಾಡಿದ್ದಾರೆ. ಮುಖ್ಯವಾಗಿ ಹಾಲಿನ ಇಳುವರಿ ಬಹಳಷ್ಟು ಕುಂಠಿತ ಆಗ್ತಾ, ಕೆಲವೊಮ್ಮೆ ಹಾಲು ಇಳುವರಿ ಬರ್ತಾ ಬರ್ತಾ ಕಡಿಮೆ ಆಗತ್ತಂತಕ್ಕಂಥ ವಿಚಾರ ರೈತ ಬಾಂಧವರು ಹೇಳ್ತಿರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ತಾವು ತಜ್ಞ ವೈದ್ಯರಾಗಿ ಹಾಲಿನ ಇಳುವರಿಯನ್ನ ಯಾವ ರೀತಿ ಹೆಚ್ಚಿಸಬೇಕಾಗಿದೆ ನಮ್ಮ ಹೈನು ರಾಸುಗಳಲ್ಲಿ? ಮುಖ್ಯವಾಗಿ ಹೈನುಗಾರಿಕೆಯಲ್ಲಿ

ಪೂಜೆ ಮಾಡಿತಾಯಿಯನ್ನು ಕೇಳದ ಇಲ್ಲದ ಪೂಜೆ ಸಾವಿರ ವರಿಸ ಮಾಡಿದರೇನು ಫಲವಯ್ಯ, ಸತ್ಯ ಇಲ್ಲದ ಪೂಜೆ ಸಾವಿರ ವರಿಸ ಮಾಡಿದರೇನು ಫಲವಯ್ಯ, ನಿತ್ಯ ಇಲ್ಲದ ಪೂಜೆ ಎಷ್ಟು ಕಾಲ ಮಾಡಿದರೇನು ಫಲವಯ್ಯ, ಇದು ಸಹಜವಲ್ಲ ಸಮೂತವಲ್ಲ ಇದು ನಿಜವಲ್ಲ, ನಮ್ಮನ್ನು ನಾವೇ ವಿಚಾರ ಮಾಡಿಕೊಳ್ಳಲು ಅರಿಯರಯ್ಯ, ನಮ್ಮಂತ ಎಸಿ ಡಂಬಕರಿಗೆ ಶಿವನು ಸಾಕ್ಷಿಯಾಗಿ ಒಲಿ ಒಲಿ ಅಂದರೆ ಯಾಗ ಒಲಿಯುವನು, ಚೇಚಿ ಅಂದ ನಮ್ಮ ಕೂಡಲ ಸಂಗಮ ದೇವಾ. ಎಳೆದಾರೆ ಕೇಳವಲ್ಲೇ ಬೋಳ ಮನೋಜ ನೆನ ಪಾಲ ಸೇವಾ ಮಾಡಲೆ